ಮಗಳೇ ಬದುಕಿಗೆ ಸಿರಿತನ ಹೊಂದಿ ಬಾಳದ ಬದುಕೇ ಬಡತನ ಪ್ರೀತಿ ಪ್ರೇಮಗಳೇ ಬದುಕಿಗೆ ಸಿರಿತನ ಹೊಂದಿ ಬಾಳದ ಬದುಕೇ ಬಡತನ ಪ್ರೀತಿ ಪ್ರೇಮಗಳೇ ಬದುಕಿಗೆ ಸಿರಿತನ ಒಬ್ಬರನೊಬ್ಬರು ಅರಿತು ಬಾಳಲು ಹಬ್ಬಿ ಹರಿವುದು ಸುಖದ ಹೊನಲು ಒಬ್ಬರನೊಬ್ಬರು ಅರಿತು ಬಾಳಲು ಹಬ್ಬಿ ಹರಿವುದು ಸುಖದ ಹೊನಲು ಪತಿಯ ಸಹಕಾರವೇ ಪತಿಗೆ ಸರ್ವಸ್ವ ಪ್ರೀತಿ ಪ್ರೇಮಗಳೇ ಬದುಕಿಗೆ ಸಿರಿತನ ಶಿವನು ಕರೆದಾಗ ನಡಿಬೇಕು ಪ್ರೀತಿ ಪ್ರೇಮಗಳೇ ಬದುಕಿಗೆ ಸಿರಿತನ ಹೊಂದಿ ಬಾಳದ ಬದುಕೇ ಬಡತನ ಪ್ರೀತಿ ಪ್ರೇಮಗಳೇ ಬದುಕಿಗೆ ಸಿರಿತನ